ನಲ್ಲಿ ನೀರ. ಅಯ್ಯೋ ಪುಟ್ಟಿ, ಆದಷ್ಟು ಬೇಗ ಬಂದ್ಬಿಡುತ್ತೆ. ಜಲಜೀವನ ಮಿಷನ್ ಬಂದಾಗಿದೆ. ನಾವು ಒಂದ್ ಹೆಜ್ಜೆ ಮುಂದೆ ಇಟ್ರೆ ಸಾಕು, ಸರ್ಕಾರ 10 ಹೆಜ್ಜೆ ಮುಂದೆ ಇಡುತ್ತೆ. ನಿಮ್ ಬಾಯಿಗೆ ತುಪ್ಪ ಸಕ್ಕರೆ ಹಾಕ್ಬೇಕು. ತುಪ್ಪ ಸಕ್ಕರೆ ಅಲ್ಲ ಅಮ್ಮ, ಸ್ವಚ್ಛ ಜಲ. 2024 ಒಳಗೆ ದೇಶದ 19 ಕೋಟಿ ಮನೆಗಳಿಗೆ ತಲುಪಲಿದೆ ಕುಡಿಯುವ ಶುದ್ಧ ನೀರು. ಇನ್ನಾಗಲಿದೆ ಹರ್ ಘರ್ ಜಲ್, ಜಲ್ ಜೀವನ್ ಮಿಷನ್, ಜಲಶಕ್ತಿ ಸಚಿವಾಲಯ, ಭಾರತ ಸರ್ಕಾರ. ಕೇಳ್ರಪ್ಪ ಕೇಳ್ರಿ, ನಮ್ಮೂರ್ನಾಗೆ ಕಸ ವಿಲೇವಾರಿ ಸರಿಯಾಗಿ ಆಗ್ತಾ ಇಲ್ಲ. ನಮ್ಮೂರ್ ಕೆರೆ ಕುಂಟೆ ಕಾಲುವೆ ನೀರು ಗಲೀಜಾಗ್ತಾ ಐತೆ. ಸೊಳ್ಳೆ ನೊಣ ಜಾಸ್ತಿ ಆಗಿ ರೋಗ ಹೆಚ್ಚಾಗ್ತಾ ಐತೆ. ಆದ್ರಿಂದ ಇನ್ ಮುಂದೆ ನಿಮ್ ಮನೆಯಲ್ಲೇ ಕಸ ವಿಂಗಡಣೆ ಮಾಡಿ ಸರಿಯಾಗಿ ವಿಲೇವಾರಿ ಮಾಡ್ಬೇಕು, ಇಲ್ಲ ಅಂದ್ರೆ ದಂಡ ಹಾಕ್ತಾರೆ. ನಮ್ ಗ್ರಾಮ ಶುಚಿಯಾಗಿರೋದಕ್ಕೆ ಎಲ್ರೂ ಕೈ ಜೋಡಿಸ್ಬೇಕು. ಕೇಳ್ರಪ್ಪ ಕೇಳ್ರಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9480985555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ಎಲ್ಲ ಪ್ರಾಥಮಿಕ ಆರೋಗ್ಯ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು, ತಜ್ಞ ವೈದ್ಯರ ಸೇವೆ, ಪ್ರಯೋಗಾಲಯ ಸೇವೆ, ರೆಫರಲ್ ಸೇವೆ, ಲಸಿಕೆ, ಔಷಧ, ಆರೋಗ್ಯ ಶಿಕ್ಷಣ, ಈ ಎಲ್ಲ ಉಚಿತ ಸೇವೆಗಳಿಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಎಬಿಎಆರ್ಕೆ ಉಚಿತ ಸೇವೆಗೆ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ರಾಜ್ಯದ 5833 ಉಪಕೇಂದ್ರಗಳು ಈಗ ಆರೋಗ್ಯ ಮತ್ತು ಕ್ಷೇಮ ಕೇಂದ್ರಗಳು. ಹೆಚ್ಚಿನ ಮಾಹಿತಿಗೆ ಉಚಿತ ಸಹಾಯವಾಣಿ ಸಂಖ್ಯೆ 104 ಕರೆ ಮಾಡಿ. ಇದು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಈಗ ಕಿಸಾನ್ ವಾಣಿ ಕಾರ್ಯಕ್ರಮದಲ್ಲಿ ಕೃಷಿಕ ಮೊಹಮ್ಮದ್ ಹುಸೇನ್ ಅವರೊಂದಿಗೆ ಸಂದರ್ಶನ ಪ್ರಸಾರವಾಗುವುದು. ಪ್ರೀತಿಯ ಕೇಳುಗರೆ ನಮಸ್ಕಾರ, ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಆಲೂರು ತಾಲೂಕಿನ ಆಲೂರು ಗ್ರಾಮದ ಯುವ ಪ್ರಗತಿಪರ ಕೃಷಿಕರಾದಂತಹ ಮೊಹಮ್ಮದ್ ಹುಸೇನ್ ಅವರು ನಮ್ಮೊಂದಿಗೆ ಇದ್ದಾರೆ. ಸಮಗ್ರ ಕೃಷಿಯನ್ನ ಅವರು ಮಾಡಿಕೊಂಡು ಬರ್ತಾ ಇದ್ದಾರೆ. ನಿಂಬೆ, ಮಾವು ಮತ್ತೆ ಬಟರ್ ಫ್ರೂಟ್ ಅಂತ ಅಂದ್ರೆ ಬೆಣ್ಣೆ ಹಣ್ಣು ಅಂತ ಹೇಳಿ ನಾವು ಕರಿತೇವೆ ಅದು, ಹಾಗೂ ಸಿಲ್ವರ್ ಮತ್ತೆ ಮೆಣಸು, ಈ ತರಹದ ಸಮಗ್ರ ಬೆಳೆಗಳನ್ನ ಅವರು ಅಳವಡಿಕೆಯನ್ನ ಮಾಡ್ಕೊಂಡಿದ್ದಾರೆ. ಬೇರೆ ಬೇರೆ ತರಹದ ಒಂದಷ್ಟು ತರಕಾರಿ ಬೆಳೆಗಳನ್ನು ಕೂಡ ಬೆಳೆದುಕೊಂಡು ಸ್ವತಃ ಮಾರಾಟವನ್ನು ಕೂಡ ಅವರೇ ಮಾಡ್ತಾ ಇರುವಂತದ್ದು. ಇವರ ಈ ಎಲ್ಲ ಪರಿಶ್ರಮವನ್ನ ಗಮನಿಸಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ 2021 ಸಾಲಿನ ಕೃಷಿ ಮೇಳದಲ್ಲಿ ತಾಲೂಕು ಮಟ್ಟದ ಯುವ ಪ್ರಗತಿಪರ ಕೃಷಿಕ ಅನ್ನುವಂತಹ ಬಹುಮಾನವನ್ನು ಕೂಡ ನೀಡಿದೆ. ಅದಕ್ಕೂ ಕೂಡ ಅವರು ಪಾತ್ರರಾಗಿರ್ತಕ್ಕಂಥದ್ದು. ಅವರ ಸಮಗ್ರ ಕೃಷಿ ಬದುಕಿನ ಅನುಭವಗಳು ಹೇಗಿದ್ದಾವೆ ಅನ್ನುವಂಥದ್ದನ್ನ ಈಗ ಮೊಹಮ್ಮದ್ ಹುಸೇನ್ ಅವರಿಂದಲೇ ನಾವು ತಿಳಿದುಕೊಳ್ಳೋಣ. ನಮಸ್ಕಾರ ಮೊಹಮ್ಮದ್. ನಮಸ್ತೆ. ಪ್ರಥಮವಾಗಿ ನಿಮಗೆ ಅಭಿನಂದನೆಗಳು. ಯಾಕೆ ಅಂತ ಅಂದ್ರೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ನಿಮಗೆ ಈಗಷ್ಟೇ ಪ್ರಗತಿಪರ ಯುವ ಕೃಷಿಕ ಅನ್ನುವಂತಹ ಒಂದು ಬಹುಮಾನವನ್ನ ಪುರಸ್ಕಾರವನ್ನ ನೀಡಿದೆ. ಹಾಗಾಗಿ ತಮಗೆ ಅಭಿನಂದನೆಗಳು. ಧನ್ಯವಾದಗಳು. ಕೃಷಿಯನ್ನ ಮಾಡ್ತಾ ಇದ್ದೀರಿ, ಇನ್ನು ಚಿಕ್ಕ ವಯಸ್ಸಿನಲ್ಲೇ ಕೃಷಿಗೆ ತಾವು ಬಂದಂತವರು. ಎಷ್ಟು ವರ್ಷದಿಂದ ಕೃಷಿ ಮಾಡ್ತಿದ್ರಿ? ನಾನು, ನನಗೆ 10 ಆಯ್ತು ಅವಾಗಲಿಂದ ಕೃಷಿ ಮಾಡ್ಕೊಂಡಿದ್ದೀನಿ ನಮ್ಮ ತಂದೆ ಜೊತೆಯಲ್ಲಿ. ಎಷ್ಟು ಎಕರೆ ಜಮೀನಿದೆ? ನಮ್ದು 3 ಜಮೀನಿದೆ. ಇಲ್ವರ್ ಹಾಕಿದೀವಿ, ಇಂಥದ್ದು ಅಗ್ರಿಕಲ್ಚರ್ ಏನೇನಿದೆ ಎಲ್ಲ ಮಾಡ್ಕೊಂಡಿದೀವಿ. ಮಾರಾಟ ನಾವೇ ಮಾಡ್ತೀವಿ, ತರಕಾರಿ ಬೆಳಿತೀವಿ, ಸೀಮೆ ಬದನೆಕಾಯಿ, ಉದ್ದ ಬದನೆ, ಮತ್ತೆ ಸಿಲ್ವರು, ಮತ್ತೆ ಮೆಣಸು, ಡ್ರಾಗನ್ ಫ್ರೂಟ್ ಇವಾಗ ಮತ್ತೆ ಸ್ವಲ್ಪ ಹಾಕಿದೀವಿ. ಬದನೆ ಮತ್ತು ಹಾಕಿದ್ದು ಈಗ ತೆಗೆದಿದೆ. ಈಗ ಸೀಬೆನು ಹಾಕಿದೀವಿ 100. ಮತ್ತೆ ಇವಾಗ ನಿಂಬೆ ಇದೆ ಒಂದು 125 ನಿಂಬೆ ಗಿಡಗಳಿದಾವೆ. 125 ಬಟರ್ ಫ್ರೂಟ್ ಹಾಕಿದೀವಿ, ಅದ್ರಲ್ಲಿ ನಾವೇ ಗಿಡ ಮಾಡ್ಕೋತೀವಿ. ಈಗ 3 ಪ್ರದೇಶದಲ್ಲಿ ಏನೇನು ಗಿಡಗಳನ್ನು ಹಾಕೊಂಡಿದ್ರೆ ಹೇಗೆ ಹಾಕೊಂಡಿದ್ರೆ ನಾವೇ ಬೆಳೆಸ್ತೀವಿ ಅದನ್ನ. ಎಲ್ಲಿವರೆಗೂ ಓದಿದ್ರಿ ನೀವು ಮೊಹಮ್ಮದ್? ನಾನು 10th ಓದಿದ್ದೀನಿ. ಮುಂದಕ್ಕೆ ಯಾಕೆ ಓದ್ಲಿಲ್ಲ? ನಮ್ಮ ತಂದೆ ಜೊತೆ ಅವ್ರ ಬಿಸ್ನೆಸ್ ಅಲ್ಲಿ ಜಾಯಿಂಟ್ ಆದೆ, ಆಮೇಲೆ ಮತ್ತೆ ಅಗ್ರಿಕಲ್ಚರ್ಗೆ ಜಾಯಿಂಟ್ ಆದೆ. ಅಗ್ರಿಕಲ್ಚರ್ ಬಗ್ಗೆ ಯಾಕೆ ಇಷ್ಟೊಂದು ಆಸಕ್ತಿ ಬಂತು ನಿಮಗೆ? ಆಸಕ್ತಿ ತಂದೆ ಜೊತೆ ಬಂದೇ ಇಲ್ಲ, ತಂದೆ ಏನ್ ಮಾಡ್ತದೆ ಅದ್ರೇ ನಾನು ಹೋಗ್ಬೇಕು ಅಂತ ನನ್ನ ಆಸೆ ಇತ್ತು. ಅವ್ರ ತಂದೆ ಜೊತೆನೆ ನಾನು ಬೆಳೆದೆ. ನನ್ನ ಚಿಕ್ಕ ವಯಸ್ಸಲ್ಲಿ ಎಲ್ಲ ಫುಲ್ಲು ತಂದೆ ಜೊತೆನೆ, ಇಲ್ಲಿವರೆಗೂ ತಂದೆ ಜೊತೆನೆ ಇರೋದು, ತಂದೆ ಜೊತೆನೆ ಬಾಳ್ಬೇಕು ಅಂತಂದು ಆಸೆ ಇತ್ತು. ಅದಕ್ಕೆ ತಂದೆ ಜೊತೆನೆ ಇದ್ದೀನಿ. ಈಗ ತಂದೆಯವ್ರಿಗೂ ಕೂಡ ಕೃಷಿಯಲ್ಲಿ ಆಸಕ್ತಿ ಇತ್ತ? ಹಾ, ಅವ್ರಿಗೆ ಮೊದಲಿಂದಾನು ಆಸೆನೆ. ಅವರು ಫಸ್ಟ್ ಬಿಸ್ನೆಸ್ ಏನಂದ್ರೆ ಮಾವಿನ ಬಿಸ್ನೆಸ್ ಇತ್ತು ಅವ್ರದ್ದು. ಅವ್ರು ಚಿಕ್ಕ ವಯಸ್ಸಿಂದ ಮಾವಿಂದು ಬಿಸ್ನೆಸ್ ಮಾಡಿರೋ, ತಂದೆ ಎಲ್ಲ ಬಿಸ್ನೆಸ್ ಮಾಡಿರೋದು. ಅವ್ರು ಬಿಸ್ನೆಸ್ ಮಾಡ್ಬೇಕು ಅಂತ ಫಸ್ಟ್ ಜಮೀನ್ ತಗೊಂಡಿದ್ರು ಫಸ್ಟ್ ಅವರು. ಈಗ ಮಾವಿನ ಗಿಡ ಹಾಕಿದ್ರು, ಆಮೇಲೆ ಮಾಡ್ತಾ ಮಾಡ್ತಾ ಅಗ್ರಿಕಲ್ಚರ್ ಮೇಲೆ ಅವ್ರಿಗೆ ಆಸೆ ಆಯ್ತು. ಮತ್ತೆ ಈಗ ಅವರು ಅಗ್ರಿಕಲ್ಚರ್ ಮಾಡ್ಕೊಂಡಿದ್ದಾರೆ ಎಲ್ಲಾನುವೆ. ಅಗ್ರಿಕಲ್ಚರ್ ಕೂಡ ಅವರು ಕೂಡ ಮಾಡ್ತಾರೆ, ಅವ್ರ ಜೊತೆಗೆ ನೀವು ಕೂಡ ಕೈ ಜೋಡಿಸ್ಕೊಂಡು ಕೆಲಸ ಮಾಡ್ತಾ ಇದ್ರಿ. ಹೌದು ಹೌದು. ಮಾವು ಎಷ್ಟಿದೆ ಮತ್ತೆ ಯಾವ ತಳಿಯನ್ನು ಹಾಕೊಂಡಿದ್ದೀರಿ? ನಾವು ಬಾದಾಮಿ ಇದೆ ಮಾವು, 125 ಮಾವು ಇದೆ ನಮ್ದು. 125 ಮಾವು ಈಗ 3 ಪ್ರದೇಶಕ್ಕೂ ಪೂರ್ಣ ಹಾಕಿದಿರಲ್ವಾ? ಹಾಕಿದೀವಿ, ಪೂರ್ಣ ಹಾಕಿದೀವಿ. ಎಷ್ಟಡಿಗೆ ಒಂದರಂತೆ ಗಿಡಗಳನ್ನ ಮತ್ತೆ ಸಾಲಿನಿಂದ ಸಾಲಿಗೆ ಎಷ್ಟು ಅಂತರ ಕೊಟ್ಟಿದ್ದೀರಿ? 20 ಅಡಿಗೆ ಗಿಡ ಒಂದೊಂದು ಹಾಕಿದೀವಿ. ದೂರ ದೂರಕ್ಕೆ 25 ಗಿಡ ಇದೆ. 3 ಎಕರೆಗೂ ಫುಲ್ ಹಾಕಿದೀವಿ ಎಲ್ಲ. ಈಗೆಲ್ಲ ಫಸಲು ಬರ್ತಾ ಇದೆ, ಅದರದ್ದು ಕೂಡ ಫಸಲು ಬಿಡ್ತಾ ಇದೆ ಇವಾಗ ಎಲ್ಲ. ಎಷ್ಟು ವರ್ಷದಿಂದ ಫಸಲು ಬರ್ತಾ ಇದೆ ಮತ್ತೆ ಎಷ್ಟು ಆಗುತ್ತೆ ಪ್ರತಿ ವರ್ಷ ನಿಮಗೆ ಹಣ? ಸ್ವಲ್ಪ ಕಮ್ಮಿ ಬಿಡ್ತಾ ಇದೆ, ಏನಕ್ಕಂದ್ರೆ ನಮ್ಮ ಸೈಡ್ ವಾತಾವರಣ ಕೋಲ್ಡ್ ಆಗಿರುತ್ತಲ್ಲ, ಅದರಿಂದ ಸ್ವಲ್ಪ ಚಿಕ್ಕಿ ಬರುತ್ತೆ, ಅದರಿಂದ ಸ್ವಲ್ಪ ಕಮ್ಮಿ ಬೀಳುತ್ತೆ ನಮಗೆ. 80,000 ರೂಪಾಯಿ ಆ ತರ 70,000 ರೂಪಾಯಿ ವರ್ಷಕ್ಕೆ ಒಂದ್ಸಲ ಆಗುತ್ತೆ, ಬಿಡುತ್ತೆ, ಚೆನ್ನಾಗಿ ಕಾಯಿ ಬಿಡುತ್ತೆ. ವರ್ಷ ಪೂರ್ತಿ ಏನು ಕೆಲಸ ಇರೋದಿಲ್ಲ, ಅದು ಅದ್ರ ಪಾಡಗದು ಬರ್ತಾ ಹೋಗುತ್ತೆ. ಹಾ, ವರ್ಷ ಪೂರ್ತಿ ಏನು ಕೆಲಸ ಇರಲ್ಲ, ಅದಕ್ಕೆ ಅದ್ರ ಪಾಡಗದ್ದು ಬರ್ತಾ ಇರುತ್ತೆ. ಏನು ವರ್ಷಕ್ಕೆ ಒಂದ್ಸಲಿ ಸ್ಪ್ರೇ, ಏನೋ ಸ್ವಲ್ಪ ಅದಕ್ಕೆ ಕೀಟನಾಶಕ ಇರುತ್ತಲ್ಲ, ಅದಕ್ಕೆ ಸ್ಪ್ರೇ ಮಾಡ್ಬೇಕಷ್ಟೇ, ಅದು ಬಿಟ್ರೆ ಏನಿಲ್ಲ. ಏನಕ್ಕೆ ಸ್ಪ್ರೇ ಮಾಡ್ತೀರಿ? ಅದಕ್ಕೆ ಕೀಟನಾಶಕ, ಎಲೆಗಳು ಡಾಟ್ಸ್ ಬರುತ್ತೆ ಎಲೆ ಮೇಲೆ, ಎಲೆ ಚುಕ್ಕಿ ಬರುತ್ತೆ, ಅದು ಹುಳಗಳು ಇರ್ತವೆ, ಉಜಿ ಡ್ರಾಪರ್ ಇರುತ್ತೆ ಕಾಯಿ ಬಿಡೋ ಟೈಮಲ್ಲಿ, ಅದಕ್ಕೆ ಎಲೆಗೆ ಹೂವಿಗೆ ಸ್ಪ್ರೇ ಮಾಡ್ಬೇಕು, ಏನಕ್ಕಂದ್ರೆ ಚುಕ್ಕಿ ಬರುತ್ತೆ ಅದ್ರ ಮೇಲೆ, ಅದಕ್ಕೆ ಸ್ಪ್ರೇ ಮಾಡ್ತೀವಿ. ಏನೇನು ಸ್ಪ್ರೇ ಮಾಡ್ತೀರಾ ಅದಕ್ಕೆ? ಅದಕ್ಕೆ ಸಾಫ್ ಮಾಡ್ತೀವಿ, ಜಾಸ್ತಿ ಮಾಡೋದು ಸಾಫೆ. ಬೇರೆ ಬೇರೆ ತರದ್ದು ಏನೇನು ಬೇಕಾಗುತ್ತೋ ಆ ತರದ ಕೆಮಿಕಲ್ ಗಳನ್ನ ಮತ್ತೆ ಕೀಟನಾಶಕವನ್ನ ನೀವು ಅದಕ್ಕೆ ಸ್ಪ್ರೇ ಮಾಡ್ತೀರಾ? ಸ್ಪ್ರೇ ಮಾಡ್ತೀವಿ. ಆತರ ಈಗ ಕಡಿಮೆ ಆಗಿದೆಯಾ ತೊಂದ್ರೆ? ಕಡಿಮೆ ಆಗಿದೆ, ತೊಂದ್ರೆ ಕಡಿಮೆ ಇದೆ. ಆದ್ರೆ ಕಾಯಿ ಬಂದ ಕಾಲದಲ್ಲಿ ಒಂದಷ್ಟು ಇರುತ್ತೆ ಅನ್ಸುತ್ತಲ್ವಾ? ಕಾಯಿ ಬಂದ ಕಾಲದಲ್ಲಿ ಹೂ ಬರುತ್ತಲ್ಲ, ಅವಾಗ ಅದು ಸಣ್ಣ ಸಣ್ಣ ಕೀಟಗಳೆಲ್ಲ ಬರ್ತವೆ, ಅದಕ್ಕೆ ಒಂದು ಸ್ಪ್ರೇ ಮಾಡಿದ್ರೆ ಎಲ್ಲ ಕ್ಲಿಯರ್ ಆಗುತ್ತೆ. ಏನು ಪೋಷಕಾಂಶಗಳನ್ನ ನೀಡ್ತಾರೆ ಗೊಬ್ಬರ ಆ ತರದ್ದೆಲ್ಲ? ಗೊಬ್ಬರ ನಾವು ಈಗೇನು ನೀಡ್ತಾ ಇಲ್ಲ, ತುಂಬಾ ವರ್ಷ ಆಯ್ತು. ಫಸ್ಟ್ ನೀಡ್ತಾ ಇದ್ದು ಕೋಳಿ ಗೊಬ್ಬರ ಹಾಕಿದ್ದು, ಮತ್ತೆ ದನದ ಗೊಬ್ಬರ ಜಾಸ್ತಿ ಹಾಕ್ತಾ ಇದ್ದು. ಈಗ ಏನು ಎಲೆಗಳು ಅದೇ ಕಟ್ ಮಾಡಿ ಅದೇ ಅದ್ರ ಬಡೆಗೆ ಹಾಕಿದ್ರೆ ಅದ್ ಸ್ವಲ್ಪ ತಂಪಾಗಿ ಅದೇ ಗೊಬ್ಬರಗಳೆಲ್ಲ ಆಗುತ್ತೆ. ಗ್ಲಿರಿಸಿಡಿಯಾ ಅಥವಾ ಗೊಬ್ಬರದ ಸೊಪ್ಪು ಅಂತ ಹೇಳಿ ಏನ್ ಕರಿತೀವ ನಾವು, ಅಲ್ಲಲ್ಲಲ್ಲಿ ಗಿಡಗಳನ್ನ ಸಾಕಷ್ಟು ಹಾಕೊಂಡಿದ್ದಾರೆ, ಏನ್ ಅನುಕೂಲ ಮಾಡ್ಕೊಳ್ತೀರಾ ಅದರಿಂದ? ಅದ್ರ ಅನುಕೂಲ ಅಂದ್ರೆ ಅದೇ ಗೊಬ್ಬರ ನಾವು ಮಾಡ್ತೀವಿ, ಅದ್ ಕಟ್ ಮಾಡಿ ಗಿಡಗಳಿಗೆ ಹಾಕ್ತಿವಿ, ಸಣ್ಣ ಪುಟ್ಟ ಗಿಡ. ಈಗ ಸಸಿ ಹಾಕ್ತಿವಲ್ಲ, ಅದ್ರ ಪಕ್ಕದಲ್ಲಿ ಹಾಕಿದ್ರೆ ಅದಕ್ಕೆ ತಂಪು ಸಿಗುತ್ತೆ, ಅದಕ್ಕೆ ಬಿಸಿಲಿಂದ ಕಾವು ಕಮ್ಮಿ ಆಗುತ್ತೆ, ಹುಟ್ಟಕ್ಕೆ ಅದಕ್ಕೆ ಪೂರ್ತಿ ಸಂಪೂರ್ಣವಾಗಿ ಅನುಕೂಲ ಆಗುತ್ತೆ. ಅದಕ್ಕೆ ಈ ವರ್ಷ ನಾವು ಒಂದು 200-250 ಗಿಡ ಮತ್ತೆ ಹಾಕಿದೀವಿ, ಸೀಬೆ ಗಿಡ ಅದು ಎಲ್ಲ ಹಾಕಿದೀವಲ್ಲ. ಈಗ ಮತ್ತೆ ಈ ವರ್ಷ ಈ ತಿಂಗಳು 3 ತಿಂಗಳಲ್ಲಿ 200-250 ಗಿಡ ಮತ್ತೆ ಹಾಕಿದೀವಿ. ಬಹಳ ವಿಶೇಷ ಅಂತ ಹೇಳಿದ್ರೆ ಮಾವಿನ ಗಿಡಗಳು ಎಷ್ಟಿದಾವೋ ಅಷ್ಟು ಗಿಡಕ್ಕೆ ನೀವು ಮೆಣಸನ್ನ ಹಬ್ಸಿದೀರಾ. ಈಗ ಮಾವಿನ ಗಿಡಕ್ಕೆ ಮೆಣಸು ಹಬ್ಬಿಸಬಹುದು ಅಂತ ಹೇಳಿ ಹೆಂಗ್ ಗೊತ್ತಾಯ್ತು ನಿಮ್ಗೆ? ಮಾವಿನ ಗಿಡಕ್ಕೆ ನಮ್ಮ ತಂದೆಯಿಂದ ಗೊತ್ತಾಯ್ತು, ಪ್ರತಿಯೊಂದು ಗಿಡಕ್ಕೂ ಹತ್ತುತ್ತೆ ಅಂತ ಅವರೇ ಹೇಳ್ಕೊಟ್ರು. ನನ್ನ ಮೈಂಡಲ್ಲಿ ಏನಿತ್ತು ಅಂದ್ರೆ ಬರೀ ಸಿಲ್ವರ್ಗೆ ಒಂದಿಗೆ ಹಬ್ಬುತ್ತೆ ಅಂತ, ಏನಕ್ಕೆ ಅಂದ್ರೆ 20 ಕಿಲೋಮೀಟರ್ ಹೋದ್ರೆ ಸಕಲೇಶ್ಪುರ, 25 ಕಿಲೋಮೀಟರ್ ನಮ್ಗೆ ಮಲ್ಸಿಮೆ, ನಮ್ಗೆ ಅದೇ ಗೊತ್ತಾಗ್ತಾ ಇತ್ತು. ಈಗ ನನ್ಗೆ ನಮ್ಮ ತಂದೆ ಗೊತ್ತು ಮಾಡಿಕೊಟ್ರು, ಮಾವಿನ ಗಿಡಕ್ಕೆ ಹಾಕಿದ್ರು ಕೂಡ ಬರುತ್ತೆ ಅಂತ, ಅವ್ರ ಹಬ್ಬದತೆ ಎಲ್ಲದರಲ್ಲಿ ಬಿಡುತ್ತೆ ಅಂತ. ಬಟರ್ಫ್ರೂಟ್ ಗಿಡ ಇದೆಲ್ಲ, ಅದಕ್ಕೂ ಕೂಡ ಹಬ್ಸ್ತಾ ಇದೀವಿ, ಅದರಲ್ಲಿ ಬಿಡುತ್ತೆ ಈ ವರ್ಷ. ಓಹೋ, ಅದಕ್ಕೂ ಕೂಡ ಹಬ್ಸ್ತಾ ಇದೀರಿ. ಈಗ ಎಷ್ಟು ವರ್ಷ ಆಯ್ತು ಮೆಣಸು ಹಾಕಿ ಮಾವಿಗೆ? ಮೆಣಸು ಹಾಕಿ ನಾವು ಒಂದು 4 ವರ್ಷ ಆಯ್ತು. 4 ವರ್ಷ ಆಯ್ತು. ಫಸಲು ಬರ್ತಾ ಇದೆಯಾ? ಫಸಲು ಬಿಡ್ತಾ ಇದೆ. ಈ ವರ್ಷ ಒಂದು ಕುಂಟಾಲದಷ್ಟು ಬಿಡುತ್ತೆ, ಹೋದ ವರ್ಷ ಒಂದ್ ಸ್ವಲ್ಪ ಬಿಟ್ಟಿತ್ತು, ಈ ವರ್ಷ ಚೆನ್ನಾಗಿ ಬಿಟ್ಟಿದೆ. ಅದಕ್ಕೇನು ವಿಶೇಷವಾಗಿ ಕಾಳಜಿ ಮಾಡುವಂತದ್ದು, ಗೊಬ್ಬರ ಹಾಕುವಂತದ್ದು ಅದೇನ್ ಮಾಡಲ್ಲ? ಏನು ಇಲ್ಲ, ಆತರ ಏನು ಇಲ್ಲ. ಮಣ್ಣನ್ನೇ ಸಾಕಷ್ಟು ಫಲವತ್ತಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿದ್ರಲ್ವಾ? ಮಣ್ಣಿಗೆ ಸ್ವಲ್ಪ ಚೆನ್ನಾಗಿ ಕ್ಲೀನ್ ಆಗಿ ಎರೆಹುಳ ಅದು ಇದು ಎಲ್ಲ ಅದರಲ್ಲಿ ತುಂಬಾ ಚೆನ್ನಾಗಿದೆ, ಮಣ್ಣು ಚೆನ್ನಾಗಿದೆ ನಮ್ದು, ಅದರಿಂದ ಅದಕ್ಕೇನು ಗೊಬ್ಬರ ಏನು ಬೇರೆ ಆತರ ಏನು ಹಾಕ್ತಾ ಇಲ್ಲ. ಮಣ್ಣಿನ ಫಲವತ್ತತೆ ಹೆಚ್ಚಳ ಮಾಡ್ಲಿಕ್ಕೆ ಏನೆಲ್ಲ ಕ್ರಮಗಳನ್ನ ಕೈಗೊಂಡಿದ್ದೀರಿ? ಫಸ್ಟ್ ಏನಂದ್ರೆ ಗೊಬ್ಬರಗಳು ಹಾಕೋದಲ್ಲ, ಅದು ಬಿಟ್ರೆ ಮತ್ತೆ ಸಪ್ಪಳ ಇರುತ್ತಲ್ಲ ಅಲ್ಲೇ ಕುಯ್ದು ಹಾಕೋದು, ಅದನ್ನ ಹೊಟ್ಟದು, ಅದ್ ಬಿಟ್ರೆ ಎರಳ ತಂದು ಬಿಡೋದು ಜಮೀನಿಗೆ. ಎರಳ ಎಷ್ಟು ಜಾಸ್ತಿ ಇರುತ್ತೆ ಅಷ್ಟು ಜಮೀನು ತುಂಬಾ ಚೆನ್ನಾಗಿರುತ್ತೆ. ಅದು ಏನಂದ್ರೆ ಮಣ್ಣನ್ನ ಲೂಸ್ ಮಾಡ್ಕೊಡ್ತಾ ಇರುತ್ತೆ ಹುಳಗಳಿಗೆ, ಚೆನ್ನಾಗಿ ಅದೆಲ್ಲ ಹುಳ ಇರುತ್ತಲ್ಲ ಎರಳ, ಅದನ್ನ ಮಣ್ಣು ಚೆನ್ನಾಗಿ ಲೂಸ್ ಮಾಡ್ಕೊಡುತ್ತೆ, ಗಿಡಗಳಿಗೆ ಹೋಗಕ್ಕೆ ಬೇರುಗಳಿಗೆ ಹೋಗಕ್ಕೆ ತುಂಬಾ ಅನುಕೂಲವಾಗಿರುತ್ತೆ, ತಂಪಾಗಿರುತ್ತೆ ಒಳಗೆ ಗಿಡಗಳು ಹೋಗಕ್ಕೆ. ಗಿಡ ಸಣ್ಣ ಸಸಿ ಹಾಕಿದ್ರೆ ನಾವು ಇವಾಗ ಎರೆಹುಳ ಪಕ್ಕದಲ್ಲಿದ್ರೆ ತಂಪಾಗಿರುತ್ತೆ, ಅದಕ್ಕೆ ಸ್ವಲ್ಪ ನೀರು ಕಮ್ಮಿ ಇದ್ರು ಕೂಡ ಅದು ಮೇಂಟೈನ್ ಮಾಡ್ಕೊಳ್ಳುತ್ತೆ ಗಿಡ. ಒಟ್ಟಾರೆ ಮಣ್ಣಿನ ಫಲವತ್ತತೆಯನ್ನ ಚೆನ್ನಾಗಿ ಇಟ್ಕೊಳ್ಳೋ ಅಂತ ಪ್ರಯತ್ನ ಎಲ್ಲವುದನ್ನು ಕೂಡ ಮಾಡಿದೀವಿ ಎಲ್ಲ ಫಲವತ್ತ ಮಾಡ್ತಿದೀವಿ. ಬಟರ್ ಫ್ರೂಟ್ ತುಂಬಾ ದೊಡ್ಡ ಪ್ರಮಾಣದಲ್ಲೇ ಹಾಕೊಂಡಿದ್ದೀರಾ, ಎಷ್ಟು ಹಾಕಿದಿರಿ? ಬಟರ್ ಫ್ರೂಟ್ ನಾವು ತುಂಬಾ ಹಾಕಿದೀವಿ, ಒಂದು 150 ಗಿಡ ಹತ್ತರ ಇದೆ. ನಾವು ಸಸಿ ಕೊಂಡಿಲ್ಲ, ಸಸಿ ನಾವು ತಿಂದಿದ್ದನ್ನ ಬೀಜ ಅದೇ ನಾವೇ ಅದನ್ನ ಗಿಡ ಹುಟ್ಟಿಸಿ ನಾವೇ ಬೆಳೆಸ್ತಾ ಇದೀವಿ, ನಾವೇ ಹಾಕಿದೀವಿ ನಮ್ಮ ತೋಟದಲ್ಲೆಲ್ಲ ಕೂಡ. ಮಾವಿನಲ್ಲಿ ಅಂತರ್ ಬೆಳೆಯಾಗಿ ಈ ಬಟರ್ ಫ್ರೂಟ್ ಅಥವಾ ಬೆಣ್ಣೆ ಹಣ್ಣನ್ನ ಹಾಕೊಂಡಿದ್ರ ಅಲ್ವಾ? ಹೌದು ಹೌದು. ಇದು ಎಷ್ಟೆಷ್ಟು ಅಡಿಗೆ ಹಾಕೊಂಡಿದ್ದೀರಿ? ಬೆಣ್ಣೆ ಹಣ್ಣು 15 ಅಡಿ ಹಾಕಿದೀವಿ. 15 ಅಡಿಗೆ ಒಂದು ಗಿಡಗಳನ್ನ ಹಾಕೊಂಡಿದ್ದೀರ? ಒಂದ್ ಗಿಡ 15 ಅಡಿಗೆ ಹಾಕಿದೀವಿ. ಎಷ್ಟು ವರ್ಷ ಆಯ್ತು ಬಟರ್ ಫ್ರೂಟ್ ಹಾಕಿ? ಬಟರ್ ಫ್ರೂಟ್ ಹಾಕಿ ಒಂದ್ 3-4 ವರ್ಷ ಆಗ್ತಾ ಇದೆ. 4 ವರ್ಷ ಆಗ್ತಾ ಇದೆ. ಫಸಲು ಬಂದಿದ್ಯಾ? ಈ ವರ್ಷ ಬಿಡ್ತಾ ಇದೆ, ಹೋದ ವರ್ಷ ಬಿಟ್ಟಿತ್ತು, ಈ ವರ್ಷ ಒಂದು 30 ಗಿಡದಲ್ಲಿ ಬಿಡುತ್ತೆ, ತುಂಬಾ ಚೆನ್ನಾಗಿ ಬಿಡುತ್ತೆ. ಸ್ವಲ್ಪ ದೊಡ್ಡ ಪ್ರಮಾಣದಲ್ಲೇ ಮಾಡಿದಿರ ಅಂತ ಅನ್ಸುತ್ತೆ, ಈ ಬೆಣ್ಣೆ ಹಣ್ಣನ್ನು ಕೂಡ ಅಷ್ಟೊಂದು ಬೇಡಿಕೆ ಇರುತ್ತೆ ಅದಕ್ಕೆ ಹಣ್ಣು ಅಂತೇಳಿ. ಬೇಡಿಕೆ ಇರುತ್ತೆ, ತುಂಬಾ ಒಳ್ಳೇದಲ್ಲ ಅದು ಬಟರ್ ಫ್ರೂಟ್ ಹಣ್ಣು. ಬೆಣ್ಣೆ ಹಣ್ಣು ಏನಂದ್ರೆ ಅದು ಎಲ್ಲದಕ್ಕೂ ಯೂಸ್ ಮಾಡ್ತಾರೆ. ಸಣ್ಣ ಮಕ್ಕಳಿಗೆ ತಿನ್ಸಿದ್ರೆ ಅದು ಡೆವಲಪ್ಮೆಂಟ್ಸ್ ಒಂದೇ ತಿಂಗಳಲ್ಲಿ ಗೊತ್ತಾಗುತ್ತೆ. ಬಟರ್ ಫ್ರೂಟ್ ಇದೆಲ್ಲ ತುಂಬಾ ಒಳ್ಳೇದು ಹಾರ್ಟಿಗೆ, ಸ್ಕಿನ್ನಿಗೆ, ಹೆಲ್ತ್ಗೆ ತುಂಬಾ ಒಳ್ಳೇದಿದೆ. ಅದು ಗೊತ್ತಿರಲಿಲ್ಲ ಜನಗಳಿಗೆ, ಈಗೀಗ ಸ್ಟಾರ್ಟ್ ಮಾಡಿದ್ದಾರೆ ತಿನ್ನೋದನ್ನ. ಅದ್ರ ಜ್ಯೂಸ್ ಮಾಡಿದ್ರೆ ಕುಡಿದ್ರೆ ತುಂಬಾ ಒಳ್ಳೇದಾಗುತ್ತೆ, ಈಗ ಗೊತ್ತಾಗ್ತಾ ಇದೆ ಜನಗಳಿಗೆ. ಹಂಗಾಗಿ ದೊಡ್ಡ ಪ್ರಮಾಣದಲ್ಲಿ ಅದನ್ನು ಕೂಡ ಮಾಡ್ತಾ ಇದ್ದಾರೆ. ಹಾ, ಎಲ್ಲ ದೊಡ್ಡ ಪ್ರಮಾಣದಲ್ಲಿ ನಾವು ಈಗ ಅದನ್ನ ಬೆಳೆಸ್ತಾ ಇದೀವಿ, ಹಾಕ್ತಿದೀವಿ. ಇದಕ್ಕೆ ಏನೇನು ಕಾಳಜಿ ಮಾಡ್ತಾರೆ? ಏನಾದ್ರು ಗೊಬ್ಬರ ಹಾಕುವಂಥದ್ದು, ಆ ಥರದ್ದು ನೀರಿನ ವ್ಯವಸ್ಥೆ ಎಲ್ಲ ಹೆಂಗೆ ಮಾಡ್ತೀರಿ? ನೀರು ವ್ಯವಸ್ಥೆ ನಾನು ಡ್ರಿಪಿಕೇಶನ್ ನಾನೇ ಮಾಡಿದ್ದೀನಿ, ನನ್ನಿಂದ ನಾನು ಕಲಿತು ನಾನು ಕೂಡ ಡ್ರಿಪಿಕೇಶನ್. ನಮ್ದು ಬೋರ್ ಇದೆ, ಡ್ರಿಪಿಕೇಶನ್ ನಾವೇ ಮಾಡ್ಕೋತೀವಿ. ಅದಕ್ಕೆ ಗೊಬ್ಬರ ಗಿಬ್ಬರ ಏನೂ ಇಲ್ಲ, ಮಣ್ಣಂಶ ಏನಿದೆ ತುಂಬ ಚೆನ್ನಾಗಿದೆಯಲ್ಲ, ಅದರಿಂದ ನಾವು ಏನು ಹಾಕ್ತಾ ಇಲ್ಲ. ನೀರಾವರಿ ಏನು ಮಾಡ್ಕೊಂಡಿದ್ದೀರಿ? ಹನಿ ನೀರಾವರಿ ನಮ್ಮ ಬೋರಿಂದ ಇದೆಯಲ್ಲ, ಬೋರ್ವೆಲ್ ಚೆನ್ನಾಗಿ ಬರುತ್ತೆ ನೀರು. ಬೋರ್ವೆಲ್ ತುಂಬಾ ಚೆನ್ನಾಗಿದೆ ನೀರು, 3.5 ನೀರು ಇದೆ ನಮ್ಗೆ. ಎಲ್ಲದಕ್ಕೂ ಸಾಕಾಗುತ್ತಲ್ಲ, 3 ಎಕರೆಗೆ? 3 ಎಕರೆಗೆ ತುಂಬಾ ಚೆನ್ನಾಗಿ ನೀರಾಗುತ್ತೆ. ಇಲ್ಲಿ ಎಲ್ಲಾ ಗಿಡಗಳಿಗೂ ಕೂಡ ಹನಿ ನೀರಾವರಿ ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದೀರಿ, ಎಲ್ಲದನ್ನು ಕೂಡ ನೀವೇ ಮಾಡಿದ್ದ? ಎಲ್ಲಾ ಹನಿ ನೀರಾವರಿ ನಾನೇ ಮಾಡಿದ್ದು, ಪ್ರತಿಯೊಂದು ಗಿಡಕ್ಕೂ ಕೂಡ ನೀರು ನೀಟಾಗಿ ಹೋಗುತ್ತೆ, ಹೋಗೋ ತರ ಮಾಡಿದೀನಿ. ಎಲ್ಲಿ ಕಲ್ತ್ರೆ ಇದನ್ನ, ಈ ಹನಿ ನೀರಾವರಿ ಮಾಡ್ಕೊಳ್ಳೋದನ್ನ? ಸಲ್ಲಿ ಬಾಳೆ ಹಾಕಿದ್ದು ಒಂಗ್ರೊಳ್ಳಿಲಿ ಅಂತ, ಅಲ್ಲಿ ನಾನು ಅವ್ರು ಮಾಡಿದನ್ನ ನೋಡಿದೆ. ನೋಡಿ ನಾನು ಮತ್ತೆ ಇಲ್ಲಿ ಬಂದು ಮಾಡಿದೆ. ಅದು ಒಳ್ಳೆ ಪದಾರ್ಥವನ್ನು ಹಾಕ್ಬೇಕು ಅಂತ ಒಂದು ಜಾಂಡೀರ್ ಕಂಪ್ನಿದು ಒಂದು ತಂದು ಹಾಕಿದೆ, ವೆಂಚೂರಿ ನಾನು ಫಿಟ್ ಮಾಡೋದು ಕಲಿತೆ. ಯೂಟ್ಯೂಬ್ ಅಲ್ಲಿ ನೋಡಿ ಒಂದ್ಸಲಿ ಫಿಟ್ ಮಾಡಿದೆ, ಸಕ್ಸಸ್ ಆಗ್ಲಿಲ್ಲ. ಮತ್ತೆ ಇನ್ನೊಂದ್ಸಲಿ ಮಾಡಿದೆ, ಅದು ಸಕ್ಸಸ್ ಆಯ್ತು, ತುಂಬಾ ಖುಷಿ ಆಯ್ತು ನನಗೆ. ನಾನು ಒಂದು ಪದಾರ್ಥ ಫಿಟ್ ಮಾಡೋದನ್ನ ಕಲಿತೆ ಅಲ್ಲ, ಅಗ್ಲಿಕಲ್ಚರ್ ಬಂದ್ಮೇಲೆ ಒಂದು ಪದಾರ್ಥವನ್ನು ಫಿಟ್ ಮಾಡೋದು ಕಲಿತೆ. ಗಿಡಗಳ ಜೊತೆ ಹೆಂಗೆ ಪ್ರೀತಿಯಾಗಿರ್ಬೇಕು ಅಂತ ಗೊತ್ತಾಯ್ತು ನನಗೆ. ಇದೆಲ್ಲದನ್ನು ಕೂಡ ಇಲ್ಲಿ ಕಲೀಲಿಕ್ಕೆ ಸಾಧ್ಯ ಆಯ್ತು. ಸಾಧ್ಯ ಆಯ್ತು ಇಲ್ಲಿ ಬಂದ್ಮೇಲೆ. ಈಗ ಬೇರೆಯವ್ರ ಕೈಯಲ್ಲಿ ನೀವು ಡ್ರಿಪ್ ಇರಿಗೇಷನ್ ಮಾಡಿಸಿದ್ರೆ ಸಾಮಾನ್ಯವಾಗಿ ಎಷ್ಟು ದುಡ್ಡು ಖರ್ಚಾಗ್ತಿತ್ತು? ಸಾಮಾನ್ಯವಾಗಿ ನಮ್ಮ 3 ಎಕರೆಗೆ ಮಾಡಿಸಿದ್ರೆ ಅವರು ಹೆಚ್ಚು ಕಡಿಮೆ 1 ಲಕ್ಷ ರೂಪಾಯಿ ತಂಗನ್ನು ತಗೋತಾರೆ. ಡ್ರಿಪಿಕೇಶನ್ ಮಾಡ್ಬೇಕಂದ್ರೆ ಅವ್ರು ತುಂಬಾ ಕಷ್ಟ ಆಗುತ್ತೆ ಸ್ವಲ್ಪ. ಅದು ಟ್ರೆಂಚ್ ಹೊಡಿಸ್ಬೇಕು, ಅವರು ಮೂಲೆ ಮಠ ನೋಡ್ಬೇಕಾಗುತ್ತೆ, ಅದು ಯಾವ ಕಡೆ ವಾಟ ಇರುತ್ತೆ, ಡೌನ್ ಯಾವ ಕಡೆ ಇರುತ್ತೆ, ಅದನ್ನ ನೋಡಿ ಅವರು ಡ್ರಿಪಿಕೇಶನ್ ಮಾಡ್ಬೇಕಾಗುತ್ತೆ. ಅವರು ಕೂಡ ದುಡ್ಡು ತಗೋತಾರೆ, ಹೆಚ್ಚು ಕಡಿಮೆ 70,000-80,000 ರೂಪಾಯಿ ತಗೋತಾರೆ. ನಮ್ಮ ಮೆಟೀರಿಯಲ್ ತಂದು ಕೊಟ್ಟರು ಕೂಡ ನೀವೀಗ ಅದಷ್ಟು ಹಣ ನಿಮಗೆ ಉಳಿದಂಗಾಯ್ತು. ಅಷ್ಟು ಹಣ ಕೂಡ ನಮಗೆ ಉಳಿದಂಗಾಗಿದೆ. ಕಲೀಲಿಕ್ಕೆ ಈಸಿನಾ ಇದು ಡ್ರಿಪ್ ಇರಿಗೇಷನ್ ಅಳವಡಿಸೋದನ್ನ? ಡ್ರಿಪಿಕೇಶನ್ ಕಲಿತರೆ ತುಂಬಾ ಈಸಿ ಇದೆ, ಮೈಂಡ್ ಮೇಲೆ ಸ್ವಲ್ಪ ಪ್ರೆಷರ್ ಕೊಟ್ರೆ ಎಲ್ಲ ಕಲಿಬಹುದು, ಯಾವ್ದು ಕಷ್ಟ ಅಂತ ಇಲ್ಲ, ಪ್ರತಿಯೊಂದು ಕಲಿಬಹುದು. ಪ್ರತಿಯೊಂದು ಕೂಡ ಕಲೀಲಿಕ್ಕೆ ಅಂದ್ರೆ ನಮಗೆ ಮನಸ್ಸಿದ್ರೆ ಖಂಡಿತವಾಗಿ ಕೂಡ ಕಲಿಬಹುದು. ನಮಗೆ ಮನ್ಸ್ ಮೇಲೆ ನಾವು ಕೈ ಇಟ್ಟರೆ ಎಲ್ಲಾನು ಕಲಿಬಹುದು, ಎಲ್ಲಾನು ಕಲಿಕ್ ಸಾಧ್ಯವಾಗಿರುತ್ತೆ. ಡ್ರಿಪ್ ಇರಿಗೇಷನ್ ನಿಮಗೆ ಮಾತ್ರ ಮಾಡ್ಕೊಳ್ತೀರಾ ಅಥವಾ ಯಾರಾದ್ರೂ ಬೇರೆಯವರು ಕೇಳಿದ್ರೆ ಅವ್ರಿಗೂ ಮಾಡ್ಕೊಡ್ತೀರಾ? ಬೇರೆಯವ್ರು ಕೇಳಿದ್ರೆ ಯಾರಿಗೂ ಮಾಡಿಲ್ಲ ಇಲ್ಲಿ ತನಕನೂ. ನಮ್ಮ ಫ್ರೆಂಡ್ ಅವರಿಗೆ ಒಂದು 1/2 ಎಕರೆಗೆ ಮಾಡ್ಕೊಟ್ಟಿದ್ದೆ, ಹಂಗೆ ಅವ್ರಿಗೆ ನಾನೇನು ಏನು ತಗೊಳ್ಳಿಲ್ಲ, ನನ್ನ ಫ್ರೆಂಡಿಗೆ ಮಾಡ್ಕೊಟ್ಟಿದ್ದೆ. ಅವ್ರ ಶುಂಠಿ ಹಾಕಿದ್ರು, ಅವ್ರಿಗೆ ಸ್ಪ್ರಿಂಕ್ಲರ್ಸ್ ಸ್ಟಾರ್ ಸ್ಪ್ರಿಂಕ್ಲರ್ಸ್ ಅದೆಲ್ಲ ಮಾಡ್ಕೊಟ್ಟಿದ್ದೆ ನಾನೇ. ಅವ್ರದ್ದು ಬೋರ್ ಇದೆ, ಒಂದ್ 2 ಇಂಚ್ ನೀರಿತ್ತು, ನಾನೇ ಎಲ್ಲಾನು ಮಾಡ್ಕೊಟ್ಟೆ ಅವ್ರಿಗೆ. ಎಲ್ಲ ಪೂರ್ಣ ಎಲ್ಲ ಪ್ಲಾನ್ ಎಲ್ಲ ಮಾಡಿ ನೀವೇ ಮಾಡ್ಕೊಟ್ರಿ? ಎಲ್ಲ ಪ್ಲಾನ್ ಎಲ್ಲ ಮಾಡಿ ನಾನೇ ಮಾಡ್ಕೊಟ್ಟೆ ನನ್ನ ಫ್ರೆಂಡಿಗೆ, ಶುಂಠಿ ಬೆಳೆದಿದ್ದ ಹೋದ ವರ್ಷ ಅವರು. ಇಲ್ಲಿಗೆ ಹನಿ ನೀರಾವರಿ ಪದ್ಧತಿ ಅಳವಡಿಸ್ಕೊಂಡು ಎಷ್ಟು ವರ್ಷ ಆಯ್ತು? ಹನಿ ನೀರಾವರಿ ಪದ್ಧತಿ ಎಳ್ಸ್ಕೊಂಡು ನಾವು ಒಂದು 2-2.5 ವರ್ಷ ಆಯ್ತು. ಏನು ತೊಂದರೆ ಇಲ್ಲ ಈಗ? ಏನು ತೊಂದರೆ ಇಲ್ಲ. ಏನು ಸಾಮಾನ್ಯವಾಗಿ ಅದ್ರಲ್ಲಿ ಏನೇನು ತೊಂದರೆ ಬರುತ್ತೆ, ಏನ್ ಮಾಡ್ಬೇಕು ಹನಿ ನೀರಾವರಿ ಪದ್ಧತಿ ಚೆನ್ನಾಗಿ ಕೆಲಸ ಮಾಡ್ಬೇಕು ಅಂತ ಹೇಳಿದ್ರೆ? ಹನಿ ನೀರಾವರಿ ಪದ್ಧತಿ ಚೆನ್ನಾಗಿ ಕೆಲಸ ಮಾಡ್ಬೇಕು ಅಂದ್ರೆ ಅದು ವೆಂಚೂರಿ ಇರುತ್ತೆ, ಅದು ಸ್ವಲ್ಪ ಫಿಲ್ಟರ್ ಇರುತ್ತಲ್ಲ, ಅದನ್ನು ತೊಳಿಬೇಕು. ಅದು 2-3 ತಿಂಗಳಿಗೆ ಒಂದ್ಸಲಿ ತೊಳಿಬೇಕು, ಏನಕ್ಕಂದ್ರೆ ನೀರು ಹೋಗ್ತಾ ಇರುತ್ತಲ್ಲ ಬೋರಿಂದ, ಅದರಲ್ಲಿ ಚುಕ್ಕಿಗಳ ಅಂಶ ಅದು ವೇಸ್ಟೇಜ್ ಇರುತ್ತೆ, ಅದು ಸಿಗಾಕೊಳ್ಳುತ್ತೆ. ಪೈಪಿಗೆ ಹೋಗಿ ಸಿಗಕಂಡ್ರೆ ನೀರು ಸಪ್ಲೈ ಆಗಲ್ಲ ನೀಟಾಗಿ. ಅದಕ್ಕೋಸ್ಕರ ಅದು ವೆಂಜೂರಿ ಫಿಲ್ಟರ್ ಇರುತ್ತಲ್ಲ, ಅದು ಫಿಲ್ಟರ್ ತೆಗೆದು ತೊಳಿಬೇಕು ಒಂದ್ಸಲಿ. ಅದು ಪ್ಲೇಟ್ಸ್ ಇರುತ್ತೆ, ಸಣ್ಣ ಸಣ್ಣ ಪ್ಲೇಟ್ಸ್ ಇರುತ್ತೆ, ಅದನ್ನ ಪ್ಲೇಟ್ಸ್ ತೊಳೆದ್ರೆ ಮತ್ತೆ ನೀರು ಸಪ್ಲೈ ಚೆನ್ನಾಗಿ ಕೊಡುತ್ತೆ. ಅದು ಆಗಾಗ ಕ್ಲೀನ್ ಮಾಡ್ಕೊತಾ ಇರ್ಬೇಕು ಅದನ್ನ, ಆಗಾಗ ಕ್ಲೀನ್ ಮಾಡ್ತಾ ಇದ್ರೆ ಒಳ್ಳೇದು, ಕಟ್ಕೊಳ್ಳೋದು ಆ ತರದೆಲ್ಲ ಕಡಿಮೆ ಆಗುತ್ತೆ, ಸರಾಗವಾಗಿ ನೀರು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಸರಾಗವಾಗಿ ನೀರು ಹೋಗುತ್ತೆ ನೀಟಾಗಿ, ಏನು ಬ್ಲಾಕ್ ಆಗಲ್ಲ, ಚೆನ್ನಾಗಿ ನೀರು ಹೋಗುತ್ತೆ ಗಿಡಗಳಿಗೆ, ಪ್ರತಿಯೊಂದು ಗಿಡಗಳಿಗೂ ಚೆನ್ನಾಗಿ ನೀರು ಹೋಗುತ್ತೆ. ಇದ್ರ ಜೊತೆಗೆ ಸಾಕಷ್ಟು ನಿಂಬೆ ಗಿಡವನ್ನು ಕೂಡ ನಿಮ್ಮ ತೋಟದಲ್ಲಿ ಹಾಕೊಂಡಿದೀರ, ಎಷ್ಟು ನಿಂಬೆ ಗಿಡಗಳಿದಾವೆ? ನಿಂಬೆ ಗಿಡಗಳಿದಾವೆ ನಮ್ದು 250 ನಿಂಬೆ ಗಿಡಗಳಿದೆ, ಚೆನ್ನಾಗಿ ಒಳ್ಳೇದಿದೆ ನಿಂಬೆ ತಂದಿದ್ದು. ಅದ್ ನಾವು ಸ್ವಲ್ಪ ನಮಗೆ ಮೊದಲು ಸ್ಟಾರ್ಟಿಂಗ್ ಗೊತ್ತಾಗ್ಲಿಲ್ಲ, ಸ್ವಲ್ಪ ಹತ್ರ ಹಾಕ್ಬಿಟ್ಟು ಒಂದು 15 ಅಡಿಗೆ ಹಾಕಿದ್ವು, ಅದು ಹಬ್ಕೋಬಿಟ್ಟಿದೆ ಫುಲ್ಲು. ಯಾವ ತರ ಆಗಿದ್ರೆ ಶೆಡ್ ಆಗಿರುತ್ತಲ್ಲ ಆ ತರ ಆಗಿದೆ ಫುಲ್ಲು. ನಿಂಬೆಗಳು ಅದ್ರೊಳಗೆ ಹೋಗಿ ಕೂತ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ, ಏನಕ್ಕಂದ್ರೆ ಒಂಥರ ಮನೆಯಲ್ಲಿ ಕುಂದ್ರೆ ಆಗುತ್ತೆ. ಅದು ಒಳಗಡೆ ಹೋಗೋದು ಸ್ವಲ್ಪ ಕಷ್ಟ, ಯಾಕೆಂದ್ರೆ ಮುಳ್ಳಿರುತ್ತಲ್ಲ. ಅದ್ ನಾನೇ ಅದು ಕ್ರಾಪ್ ಎಲ್ಲ ನಾನೇ ಮಾಡ್ತೀನಿ, ಕಟಿಂಗ್ ಗಿಟಿಂಗ್ ಎಲ್ಲ ಅದಕ್ಕೆ. ತಳಗಳ ಕಟಿಂಗ್ ಮಾಡಿ ಅದಕ್ಕೆ ದಾರಿಯೆಲ್ಲ ಕಾವಲಿ ಹತ್ರ ಮಾಡಿದೀನಿ. ನಿಮ್ಮೆ ಬಿದ್ದ ತಕ್ಷಣ ಕಾವಲಲ್ಲಿರುತ್ತೆ, ಎಲ್ಲೂ ಹೋಗಲ್ಲ. ನಾವು ಕಡ್ಡಿಲಿ ಎಳೆದು ನಿಮ್ಮೆನ್ನ ತಗೋತೀವಿ ಆರಾಮಾಗಿ. ಒಳಗೆಲ್ಲ ಹಳ ಏನು ಬೆಳೆಯಲ್ಲ ಅಲ್ಲಿ, ಏನಕ್ಕಂದ್ರೆ ನೆರಳ ಅಂಶ ಇದೆಯಲ್ಲ ಅದರಿಂದ ಏನು ಅಲ್ಲಿ ಹಳಾನೇ ಬೆಳೆಯಲ್ಲ ಅಲ್ಲಿ. ಈಗ 15 ಅಡಿಗೆ ಹಾಕೊಂಡು ಹಂಗಾಗಿ ತುಂಬಾ ಕಾಪಾಯ್ತು ಅಂತ ಹೇಳಿದ್ರಿ, ಎಷ್ಟಡಿಗೆ ಹಾಕೊಂಡ್ರೆ ಒಳ್ಳೇದು ನಿಮ್ಮನೆ? ಒಂದ್ 20 ಅಡಿ ಹಾಕಿದ್ರೆ ಸ್ಪೇಸ್ ಆ ಕಡೆ ಈ ಕಡೆ, 4 ಮೂಲೆ ಕೂಡ 20 ಅಡಿ ಹಾಕಿದ್ರೆ ಅದಕ್ಕೆ ಬಿಸಿಲು ಕೂಡ ಸಿಗುತ್ತೆ ನೀಟಾಗಿ. ಪ್ರತಿಯೊಂದು ಎಲೆಗೂ ಕೂಡ ಬಿಸಿಲು ಬೀಳುತ್ತೆ, ಅದ್ರ ಬೇರೆಗೆ ಬಿಸಿಲು ಬೀಳುತ್ತೆ. ಬಿಸಿಲು ಏನಂದ್ರೆ ಬೀಳ್ಬೇಕಂದ್ರೆ ಬೇರು ಸ್ವಲ್ಪ ಒಣಗಬೇಕು ಮತ್ತೆ ಅದು ಹಸಿ ಆಗ್ಬೇಕು, ಅವಾಗ್ಲೇ ಒಳ್ಳೇದನ್ನ ಬಿಡುತ್ತೆ, ಒಳ್ಳೆ ಫಸಲು ಬಿಡುತ್ತೆ, ಒಳ್ಳೆ ಕಾಯಿ ಬಿಡುತ್ತೆ. ಇಲ್ಲಾದ್ರೆ ಏನಾದ್ರು ಜಾಸ್ತಿ ನೆರಳಾಗ್ಬಿಟ್ರೆ ಅದಕ್ಕೆ ಸೆನ್ಸ್ ಬರಲ್ಲ, ಅದು ಏನಾದ್ರೆ ಬ್ಲಾಕ್ ಆದಂಗ್ ಆಗ್ಬಿಡುತ್ತೆ, ಅದಕ್ಕೆ ಗಂಟು ಹಿಡಿದಂಗ ಆಗ್ಬಿಡುತ್ತೆ, ಗಾಳಿ ಆಡೋದಿಲ್ಲ, ಗಾಳಿ ಆಡಲ್ಲ. ಅದಕ್ಕೆ ಬಿಸಿಲು ಚೆನ್ನಾಗಿ ಬಿದ್ರೆ ಅದು ಸ್ಟ್ರೆಂತ್ ಆಗಿರುತ್ತೆ ಗಿಡ, ಹುಳ ಏನು ಅದಕ್ಕೆ ಮತ್ತೆ ರೋಗಗಳು ಬಿಡಲ್ಲ, ಚೆನ್ನಾಗಿ ಒಳ್ಳೇದಾಗಿ ಸ್ಟ್ರೆಂತ್ ಆಗಿ ನಿಲ್ಲುತ್ತೆ ಅದು, ಚೆನ್ನಾಗಿ ಸ್ಟ್ರೆಂತ್ ಆಗಿ ನಿಲ್ಲಕ್ಕೆ ಅನುಕೂಲ ಆಗುತ್ತೆ. ಹಂಗಾಗಿ ಸ್ವಲ್ಪ ಗಾಳಿ ಆಡ ಹಂಗೆ ತುಂಬಾ ದೊಡ್ಡ ದೊಡ್ಡ ಅಂತಂದ್ರೆ ಜಾಸ್ತಿ ನಾವು ಗ್ಯಾಪ್ ಕೊಟ್ಟು ಹಾಕೊಳ್ಳೋಂಥದ್ದು ಹೆಚ್ಚು ಒಳ್ಳೇದು. ಸ್ವಲ್ಪ ಗ್ಯಾಪ್ ಕೊಟ್ಕೊಂಡು ಹಾಕೊಂಡ್ರೆ ನಾವು ಅದನ್ನು ಚೆನ್ನಾಗಿರುತ್ತೆ ಗಿಡ, ಹೆಲ್ದಿ ಆಗಿರುತ್ತೆ. ಈಗ ಸುಮಾರು 100 ಗಿಡ ಹಾಕೊಂಡಿದ್ರ ಇದೇ ತೋಟದಲ್ಲಿ, ಅದನ್ನು ಕೂಡ ಮಾವಿನ ಜೊತೆ ಅಂತರ ಬೆಳೆಯಾಗಿ ಹಾಕೊಂಡ್ರ ಅಂತದ್ದು, ಯಾವ ತಳಿ ಹಾಕೊಂಡಿದ್ರಿ? ನಿಂಬೆ ಅದು ತೈವಾನ್ ಇದೆಯಲ್ಲ ಅದರಿಂದ ತಳಿ ಹಾಕಿದೆ. ಆ ತಳಿ ಹಾಕೊಂಡಿದ್ರ? ಸಾಮಾನ್ಯವಾಗಿ ಒಂದೊಂದು ಗಿಡ ಎಷ್ಟು ಕಾಯಿ ಕೊಡುತ್ತೆ? ಒಂದೊಂದು ಗಿಡ ನಮ್ಗೆ ಒಂದ್ 2,000 ಕಾಯಿ ಕೊಡುತ್ತೆ ನಮ್ಗೆ. ಒಂದೊಂದು ಗಿಡದಲ್ಲಿ 2,000 ಕಾಯಿ ಬಿಡುತ್ತೆ? 2,000 ಕಾಯಿ ಕೊಡುತ್ತೆ. ಒಂದ್ ಗಿಡ ಇದ್ದೆ ತುಂಬಾ ಚೆನ್ನಾಗಿದೆ ಗಿಡ, ಅದು ಪ್ರತಿ ವರ್ಷ ನಮ್ಗೆ ಒಂದ್ 3,000-3,500 ಕಾಯಿ ಬಿಡುತ್ತೆ ಒಂದ್ ಗಿಡದಲ್ಲಿ. ಅದು ಅದೇ ಸೇಮ್ ತಳಿನೂ ಅದುವೆ, ಅದು ಏನಂತ ಗೊತ್ತಿಲ್ಲ, ನಮ್ಗೆ ತುಂಬಾ ಚೆನ್ನಾಗಿ ಕಾಯಿ ಬಿಡುತ್ತೆ. ಈಗ್ಲೂ ಕೂಡ ತುಂಬಾ ಕಾಯಿ ಇದೆ ಅದರಲ್ಲಿ, ಹೆಚ್ಚು ಕಡಿಮೆ ಈಗ ಒಂದು 700-800 ಕಾಯಿ ಇದೆ. ಈಗ ಎಂಡ್ ಸೀಸನ್ ಅದ್ರದ್ದು ನಿಂಬೆ ಗಿಡದು, ಈಗ್ಲೂ ಕೂಡ 800-800 ಕಾಯಿ ಇದೆ ಅದರಲ್ಲಿ. ನಿಂಬೆಗೂ ಕೂಡ ಏನು ವಿಶೇಷವಾಗಿ ಗೊಬ್ಬರ ಹಾಕುವಂತದ್ದು, ಕಾಳಜಿ ಮಾಡುವಂತದ್ದು ಆತರದೇನಿಲ್ಲ? ಆತರದೇನಿಲ್ಲ. ಅದ್ ಬ್ಯಾರಲ್ ಅಲ್ಲಿ ನಾವು ಏನ್ ಮಾಡ್ತೀವಿ ಅಂದ್ರೆ ಕರೇಬೆಲ್ಲ ಮತ್ತೆ ಸ್ವಲ್ಪ ಹಳೆ ಮಣ್ಣು ಅದನ್ನ ಸೇರಿಸಿ ಒಂದ್ ಬ್ಯಾರಲ್ ಅಲ್ಲಿ ಹಾಕಿ ಕಟ್ಬಿಡ್ತೀವಿ. ಅದು ಸ್ವಲ್ಪ ನೀರು ಒಂಥರ ಆಗುತ್ತೆ, ಸ್ಮೆಲ್ ಔಟ್ ಆಗುತ್ತೆ. ಅದ್ ನೀರನ್ನ ತಗೊಂಡು ಹೋಗಿ ಹಾಕಿದ್ರೆ ಗಿಡಗಳಿಗೆ, ನಿಂಬೆ ಗಿಡಗಳಿಗೆ ಹಾಕಿದ್ರೆ ತುಂಬಾ ಫಲವತ್ತಾಗಿ ತುಂಬಾ ಚೆನ್ನಾಗಿ ಅದು ಸ್ಟ್ರೆಂತ್ ಆಗಿರುತ್ತೆ. ಅದು ಒಂದ್ ಸ್ವಲ್ಪ ಯಾವಾಗ್ಲಾರು ಹಾಕ್ತಿವಿ, ಅದೇನು ವೀಕ್ನೆಸ್ ಬರುತ್ತೆ ಗಿಡದಲ್ಲಿ ಅವಾಗ ಹಾಕ್ತಿವಿ, ಹೆಲ್ತಿ ಆಗಿರ್ಲಿ ಗಿಡ ಅಂತ ನಾವು ಅದೊಂದು ಪದಾರ್ಥನ ಹಾಕ್ತಿವಿ. ಗೊಬ್ಬರ ಏನು ಹಾಕಲ್ಲ, ಮಳೆಗಾಲದಲ್ಲಿ ಏನು ಹಾಕಲ್ಲ. ಕರಿಬೆಲ್ಲ, ಹಳೆ ಮಣ್ಣು, ಹಳೆ ಮಣ್ಣು, ಕರಿಬೆಲ್ಲ ಅಷ್ಟೇ, ಅಷ್ಟು ಸೇರಿಸಿ. ಈಗ ಒಂದ್ ಬ್ಯಾರಲ್ಗೆ ಎಷ್ಟೆಷ್ಟು ಹಾಕ್ತೀರಾ ಕರಿಬೆಲ್ಲ ಮತ್ತೆ ಮಣ್ಣನ್ನ? ಎಷ್ಟೆಷ್ಟು ಹಾಕ್ತೀರಿ? ಒಂದ್ 20 ಕೆಜಿ ಕರಿಬೆಲ್ಲ ಹಾಕಿರ್ತೀವಿ. ಸ್ವಲ್ಪ ಹಳೆ ಮಣ್ಣು ಇರುತ್ತಲ್ಲ, ಸ್ವಲ್ಪ ಹೆಂಗಿದ್ರೆ ಬೂದಿ ಬೂದಿ ಮಣ್ಣು ಇರುತ್ತಲ್ಲ ಆತರ ಮಣ್ಣು ಅಂತಂದು ನಾವು ಫುಲ್ ಬ್ಯಾರಲ್ ಹಾಕಿ. ಮಣ್ಣು ಎಷ್ಟು ಹಾಕ್ತೀರಿ? ಮಣ್ಣು ಹಾಕ್ತಿವಿ, ಒಂದ್ 4-5 ಮಂಕರಿ ಹಾಕ್ತಿವಿ. ಹಾಕಿ ಅದನ್ನ ಸಮವಾಗಿ ಕಲಸಿ ಮತ್ತೆ ಮುಚ್ಚಾಕ್ಬಿಡ್ಬೇಕು. ಹಳೆ ಎಲೆಗಳು ಮತ್ತೆ ಫ್ರೂಟ್ಸ್ ಏನಾರು ಇರುತ್ತಲ್ಲ ಅದನ್ನ ಹಾಕಿ ಒಂಥರ ಗೊಬ್ಬರವಾಗುತ್ತಲ್ಲ ಆತರ ಆಗುತ್ತೆ. ಅದಕ್ಕೊಂದು ಪ್ಲಾಸ್ಟಿಕ್ ಏನಾರು ಕಟ್ಬಿಡ್ಬೇಕು, ಅದಕ್ಕೆ ಏನು ಗಾಳಿ ಹೋಗ್ಬಾರ್ದು ಮತ್ತೆ ಬೇರೆದೇನು ಬೀಳ್ಬಾರ್ದು ಅದ್ರೊಳಗೆ. ಅದರ ಕಟ್ಬಿಟ್ಟು ಒಂದ್ ಸ್ವಲ್ಪ ದಿವಸ ನಂತರ ತೆಗೆದು ಅದನ್ನ ಹಾಕಿದ್ರೆ ಗಿಡಗಳಿಗೆ ತುಂಬಾ ಚೆನ್ನಾಗುತ್ತೆ. ಎಷ್ಟು ದಿವಸ ಬಿಡ್ತೀರಾ ಅದನ್ನ ಕಟ್ಬಿಟ್ಟು? ಅದ್ ಕಟ್ಟಿ ಒಂದ್ ತಿಂಗಳಾರು ಬಿಡ್ತೀವಿ, 20 ದಿವಸ ಬಿಡ್ಬೋದು. ಒಂದೊಂದು ಗಿಡಕ್ಕೆ ಎಷ್ಟು ಹಾಕ್ತೀರಿ? ಒಂದ್ 2 ಜಗ್ಗು 3 ಜಗ್ಗು ಸಾಕು. ಅಷ್ಟು ಹಾಕಿದ್ರೆ ಹಾಕಿದ್ರೆ ಸಾಕಾಗುತ್ತೆ. ಮೇಲ್ಗಡೆ ತಂದು ಸುರಿದು ಬಿಡೋದ ಹೇಗೆ? ಇಲ್ಲ, ಬೇರಿಗೆ ತಗೊಂಡು ಹೋಗಿ ಜಗ್ಗಲ್ಲಿ ಹಾಕಿದ್ರೆ ಅದ್ರ ಪಕ್ಕದಲ್ಲಿ ಸಾಕು. ಅದು ಒಂದ್ ವರ್ಷದಲ್ಲಿ ಎಷ್ಟು ಸಾರಿ ಮಾಡ್ತೀರಿ ಆತರ? ಒಂದ್ 3-4 ಸಲ ಮಾಡ್ತೀವಿ ನಾವು. ಅಂತಂದ್ರೆ ಒಂದು 3-4 ತಿಂಗಳಿಗೆ ಒಂದ್ಸರಿ ಮಾಡ್ತೀರಿ? 3-4 ತಿಂಗಳಿಗೆ ಒಂದ್ಸಲಿ ಮಾಡ್ತೀವಿ. ಅದನ್ನ ಹಾಕಿದ್ರೆ ಹೆಂಗಂದ್ರೆ ನಾವು ಹೆಂಗೆ ಲಿಕ್ವಿಡ್ ಕುಡಿದ್ರೆ ನಾವು ಹೆಲ್ತಿ ಆಗಿರ್ತೀವಿ, ನಾವು ನೀರ್ ಕುಡಿದ್ರೆ ಹೆಂಗಿರ್ತಾ ಇರ್ತೀವಿ ಆತರ ಅದಕ್ಕೆ ಹಾಕಿದ್ರೆ ಕೂಡ ಗಿಡಗಳಿಗೆ ಗಿಡ ಹೆಲ್ತಿ ಆಗಿರುತ್ತೆ. ಅದಕ್ಕೆ ಏನೇನ್ ಪೋಷಾಂಶಗಳು ಬೇಕಾಗುತ್ತೆ ಅದನ್ನ ನಾವು ಹಾಕ್ತಾ ಇದ್ರೆ ಅದು ಒಳ್ಳೇದಾಗ್ತಿರುತ್ತೆ. ಸಾಕಷ್ಟು ಚೆನ್ನಾಗಿ ಇದು ಕೂಡ ಬೆಳೆ ಬರಲಿಕ್ಕೆ ಅನುಕೂಲ ಆಗುತ್ತೆ. ಅನುಕೂಲ ಆಗುತ್ತೆ. ಈಗ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ನಿಂಬೆ ಗಿಡಗಳನ್ನ ಹಾಕೊಂಡಿದ್ದೀರಲ್ಲ, ನಿಂಬೆ ಕಾಯಿಗಳನ್ನ ಎಲ್ಲಿ ಮಾರಾಟ ಮಾಡ್ತೀರಿ? ನಾವು ಮಾರಾಟ, ನಮ್ದು RMC ಇದೆ, ರಿಲಯನ್ಸ್ ಏಜೆನ್ಸಿ ಇದೆ, ಅಲ್ಲಿಗೆ ಹಾಕ್ತಿವಿ. ಮತ್ತೆ ಆರ್ಗ್ಯಾನಿಕ್ ಇದೆ, ಅಲ್ಲಿಗೆ ಹಾಕ್ತಿವಿ. ಆರ್ಗ್ಯಾನಿಕ್ ಅಲ್ಲಿ ಏನಕ್ಕೆ ಅವಸ್ಕರ ತಗೋತಾರೆ ಅಂದ್ರೆ ನಮ್ದು ನಾವು ಗೊಬ್ಬರ ಏನು ಬೇರೆದೇನು ಹಾಕಲ್ಲ, ಹೊರಗಡೆ ಗೊಬ್ಬರಗಳು ಹಾಕಿದ್ರೆ ಅಲ್ಲಿ ಗೊತ್ತಾಗುತ್ತೆ ಅವ್ರಿಗೆ, ಆರ್ಗ್ಯಾನಿಕ್ ಅವರಿಗೆ. ಅವರು ನಮ್ದು ಪದಾರ್ಥ ತಗೊಳ್ತಾರೆ, ಸಪೋರ್ಟ್ ಇದೆಯಲ್ಲ ಅದು ಕೂಡ ಅವರೇ ತಗೋತಾರೆ. ಆರ್ಗ್ಯಾನಿಕ್ ಗೆ ಪ್ಯೂರ್ ಹೋಗುತ್ತೆ, ಏನು ಗೊಬ್ಬರ ಹಾಕಲ್ಲ ನಾವು. ಸೀಮೆ ಬದನೆಕಾಯಿ ತಗೋತಾರೆ ಅವರು, ನಿಂಬೆ ಕೂಡ ಅಲ್ಲೇ ತಗೋತಾರೆ ಅವರು. ಈ ತರದೆಲ್ಲದನ್ನು ಕೂಡ ಮಾರಾಟ ಮಾಡ್ಕೊಂಡು ಮಾಡ್ತಾ ಇದ್ದೀರಾ. ನಿಂಬೆಗೆ ಸಾಕಷ್ಟು ಬೇಡಿಕೆ ಇರುತ್ತೆ ಯಾವಾಗ್ಲೂ? ನಿಂಬೆಗೆ ಬೇಡಿಕೆ ಸ್ವಲ್ಪ ಇರುತ್ತೆ, ಸೀಸನ್ ಅಲ್ಲಿ ಇರುತ್ತೆ, ಅನ್ ಸೀಸನ್ ಅಲ್ಲಿ ಸ್ವಲ್ಪ ಕಮ್ಮಿ ಇರುತ್ತೆ. ಒಟ್ಟಿಗೆ ಏನು ನಿಮ್ಗೆ ಉಳಿತಾ ಇಲ್ಲ, ಸ್ಟಾಕ್ ಏನು ಉಳಿತಾ ಇಲ್ಲ? ಸ್ಟಾಕ್ ಉಳಿಯಲ್ಲ ಆತರ. ನಿಂಬೆಹಣ್ಣು ಏನ್ ಕುಯ್ಯ ಅಂತ ಪ್ರಮೇಯ ಏನಿಲ್ಲ, ಬಿದ್ದಿದ್ದನ್ನ ತಗೊಂಡೋಗಿ ಕೊಟ್ಬಿಟ್ಟು ಬರ್ತೀರ ಅಲ್ವಾ? ಕುಯ್ಯದಂತದೇನಿಲ್ಲ, ನಾವು ಹಬ್ಬ ಟೈಮಲ್ಲಿ, ನಾವು ಹಬ್ಬದ ಟೈಮಲ್ಲಿ ಕುಯ್ತೀವಿ, ಬೇಡಿಕೆ ಜಾಸ್ತಿ ಇರ್ತಲ್ಲ ಅವಾಗ ಕುಯ್ದು ಕೊಡ್ತೀವಿ ಹಣ್ಣನ್ನ. ಇಲ್ಲ ಬೇರೆ ಟೈಮಲ್ಲೆಲ್ಲ ಬಿದ್ದಿದ್ದನ್ನ ತಗೊಂಡೋಗಿ ಕೊಡ್ತೀವಿ. ಪ್ರತಿ ದಿವಸ ಅಂದಾಜ್ ಎಷ್ಟು ಸಿಗುತ್ತೆ, ಎಷ್ಟು ಕೆಜಿ ಸಿಗುತ್ತೆ? 8 ದಿವಸಕ್ಕೆ 1-4 ಚೀಲ ಸಿಗುತ್ತೆ. ಸೀಸನ್ ಅಲ್ಲಿ ಚೆನ್ನಾಗಿ ಕಾಯಿ ಬಿಟ್ಟಿರುತ್ತಲ್ಲ, ಅವಾಗ ನಮ್ಗೆ ದಿವಸ 1-3 ಚೀಲ ಸಿಗುತ್ತೆ. ಹೆಂಗ್ ಮಾರಾಟ ಮಾಡ್ತಿರೋ, ಕೆಜಿ ಲೆಕ್ಕದಲ್ಲಿ ಮಾರಾಟ ಮಾಡ್ತಿರೋ, ಹೇಗೆ? ಮತ್ತೆ ಒಳ್ಳೆ ನಿಮ್ಗೆ ಲಾಭ ಆಗ್ಬೇಕು ಅಂತಂದ್ರೆ ಎಷ್ಟು ಹಣ ಸಿಕ್ಕಿದ್ರೆ ಕೆಜಿಗೆ ನಿಮ್ಗೆ ಅದು ಲಾಭ ಅಂತ ಅನ್ಸುತ್ತೆ? ನಾವು ಕೆಜಿ ಲೆಕ್ಕದಲ್ಲಿ ಮಾರಿದ್ರೆ ಇಲ್ಲಿ ನಾವು ನಮ್ಮ ಆಲೂರಲ್ಲಿ ಇಲ್ಲೇ ಕೊಡ್ತೀವಿ. ಕೆಜಿ ಲೆಕ್ಕದಲ್ಲಿ ಕೊಟ್ರೆ 60-70-100 ವರೆಗೂ ಕೊಡ್ತೀವಿ ಕೆಜಿ. ನಾವು ಅಲ್ಲಿ ಬಿಟ್ರೆ ಆರ್ ಎಂ ಸಿ ಹಾಕ್ತಿವಲ್ಲ, 50 ಕೆಜಿ ಚೀಲ ಇರುತ್ತೆ, ಒಂದು 50-51 ಕೆಜಿ ಚೀಲ ಇರುತ್ತೆ. ಆ ಚೀಲದ ಲೆಕ್ಕ ಅವ್ರು ತಗೊಂಡ್ರೆ ಅವ್ರ 4,000 ರೂಪಾಯಿಗೂ ಇತ್ತು, 3,000 ರೂಪಾಯಿಗೂ ಇತ್ತು, ಈಗ ತುಂಬಾ ಡೌನ್ ಆಗಿದೆ, 800-1,000 ರೂಪಾಯಿ ಚೀಲ ಆಗಿದೆ ನಿಂಬೆದು. ಒಟ್ಟಿಗೆ ನಿರಂತರವಾಗಿ ಪ್ರತಿ ದಿವಸ ನಿಮ್ಗೆ ಆದಾಯ ಸಿಗ್ತಾ ಹೋಗುತ್ತೆ ಅದರಲ್ಲಿ? ನಿರಂತರ ನಮ್ಗೆ ಆದಾಯ ಸಿಗ್ತಾ ಇರುತ್ತೆ. ಈ ವರ್ಷ ನಿಮಗೆ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯದವರು ಯುವ ಪ್ರಗತಿಪರ ಕೃಷಿಕ ಅನ್ನುವಂತಹ ಒಂದು ಪ್ರಶಸ್ತಿಯನ್ನು ಕೂಡ ಕೊಟ್ಟಿದ್ದಾರೆ. ಪ್ರಶಸ್ತಿ ಬಂದಾಗ ಏನನ್ನಿಸ್ತು ನಿಮಗೆ? ತುಂಬಾ ಖುಷಿಯಾಯಿತು. ತುಂಬಾ ಒಂದು ಆ ಪ್ಲೇಸ್ ಅಲ್ಲಿ ಹೋಗ್ಬೇಕಂತ ನನಗೆ ಒಂದು ಮನಸ್ಸಿತ್ತಿಲ್ಲ, ನನ್ನ ಜ್ಞಾನದಲ್ಲೂ ಇತ್ತಿಲ್ಲ. ಅದೊಂದು ದೇವರು ನನಗೆ, ಅವರು ಕೃಷಿಕರು ಆ ಪ್ಲೇಸ್ ಅಲ್ಲಿ ನಿಲ್ಸಿದ್ರು, ನನಗೆ ತುಂಬಾ ಖುಷಿಯಾಯಿತು. ತಮ್ಮ ಹೆಮ್ಮೆ ಏನಾಯ್ತಂದ್ರೆ, ನಮ್ಮ ತಂದೆ ನನಗೆ ಕಷ್ಟಪಡಿಸಿದನ್ನ ಅದ್ ಲೆವೆಲ್ಗೆ ಒಂದು ಸ್ಟೇಟಸ್ ಮಾಡಿಸ್ಕೊಟ್ರು, ಅವರು ಆ ಲೆವೆಲ್ಗೆ ಕಳಿಸಿದ್ದಾರೆ. ತುಂಬಾ ಧನ್ಯವಾದಗಳು ಕೃಷಿಯವರಿಗೆಲ್ಲರಿಗೂ. ಹೇಗಿತ್ತು ಪ್ರಶಸ್ತಿ ಪ್ರೋಸೆಸ್ ಅಂತ ಅಂದ್ರೆ, ಅರ್ಜಿ ಹಾಕೋದ್ರಿಂದ ಏನೇನಾಯ್ತು ಅದ್ರ ಬಗ್ಗೆ ಹೇಳಿ. ನಮ್ಮ ಬೃಂದಾ ಮೇಡಮ್ ಇದಾರೆ, ನಮ್ಮ ಅಲ್ಲೂರು ಕೆವಿಕೆ ಅಲ್ಲಿ ಇದಾರಲ್ಲ, ಅವರು ಕೂಡ ಇದಾರೆ. ಅವ್ರು ಹೇಳಿದ್ರು ಈ ತರ ಬಂದಿದ್ದೆ, ಹಾಕಿ ಹಾಕಿದ್ರೆ ನಿಮ್ಗೆ ಕೂಡ ಆಗ್ಬಹುದು, ನಿಮ್ದು ಚೆನ್ನಾಗಿದೆ, ನಿಮ್ದು ಅಗ್ರಿಕಲ್ಚರ್, ನಿಮ್ದು ತೋಟ ಕೂಡ ತುಂಬಾ ಚೆನ್ನಾಗಿದೆ, ಮಾಡ್ತಿರೋದನ್ನ ತುಂಬಾ ಚೆನ್ನಾಗಿದೆ, ಹಾಕ್ ನೋಡಿ ಒಂದ್ಸಲಿ ಅಂತ ಅವರು ನೋಡಿದ್ರು, ಹೇಳಿದ್ರು. ಅದಕ್ಕಾಗಿ ನನ್ನಿಂದ ಅವ್ರ ಫೋರ್ಸ್ ಇಂದ ನಾನು ಹಾಕಿದ್ದೆ. ಬೃಂದಾ ಮೇಡಮ್ ಇದೆಲ್ಲ ತುಂಬಾ ಹೆಲ್ಪ್ ಮಾಡ್ತಾರೆ, ಇದು ಹೇಳ್ಕೊಡ್ತಾರೆ ಅಗ್ರಿಕಲ್ಚರ್ ಬಗ್ಗೆ, ಈ ತರ ಮಾಡಿ ಈ ತರ ಮಾಡಿ ಅಂತ. ಹಂಗಾಗಿ ಪ್ರಶಸ್ತಿ ಬಂದಂತ ಸಂದರ್ಭದಲ್ಲಿ ನಿಮ್ಗೆ ಬಹಳ ಖುಷಿ ಆಯ್ತಲ್ವಾ? ತುಂಬಾ ಖುಷಿ ಆಯ್ತು. ಮುಂದಿನ ದಿವಸದಲ್ಲೂ ಕೃಷಿಯನ್ನೇ ಮುಂದುವರಿಸಬೇಕು ಅಂತ ಅನ್ಕೊಂಡಿದ್ರಿ? ಮುಂದೇನು ಕೂಡ ನಾನು ಕೃಷಿನೇ ಮುಂದುವರಿಸಬೇಕು ಅಂತ ಇದ್ದೀನಿ. ನಿಮ್ಮನ್ನ ಸಂಪರ್ಕ ಮಾಡಬೇಕು ಅಂತ ಅಂದ್ರೆ ಹೇಗೆ ಮಾಡುವಂತದ್ದು? ನನಗೆ ಸಂಪರ್ಕ ಮಾಡ್ಬೇಕು ಅಂದ್ರೆ ನನ್ನ ಫೋನ್ ನಂಬರ್ ಇದೆ, ನಂದು ಆಲೂರು BM ರೋಡ್ ನಿಯರ್ ಜಾಮಿಯಾ ಮಸ್ಜಿದ್, ಹಳೆ ಆಲೂರಲ್ಲಿ ನಮ್ಮ ತೋಟ ಇದೆ. ನನ್ನ ನಂಬರ್ 7892503181. ಇನ್ನೊಮ್ಮೆ ಹೇಳಿ, 7892503181 ನಂಬರ್. ಒಳ್ಳೆದು ಮೊಹಮ್ಮದ್ ಹುಸೇನ್ ಅವರೇ, ತಮಗೆ 2021ನೇ ಸಾಲಿನ ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಕೊಡ್ತಕ್ಕಂತಹ ಯುವ ಪ್ರಗತಿಪರ ರೈತ ಅನ್ನುವಂತಹ ಪ್ರಶಸ್ತಿ ನಿಮಗೆ ಬಂದಿದೆ, ಪುರಸ್ಕಾರವೂ ಕೂಡ ಆಗಿದೆ. ಮತ್ತೊಮ್ಮೆ ತಮಗೆ ಆಕಾಶವಾಣಿಯ ಪರವಾಗಿ, ಆಕಾಶವಾಣಿಯ ಎಲ್ಲ ಕೇಳುಗರ ಪರವಾಗಿ ತಮಗೆ ಅಭಿನಂದನೆಗಳು. ಧನ್ಯವಾದಗಳು. ಇದುವರೆಗೆ ತಾವು ನಿಮ್ಮ ಸಮಗ್ರ ಕೃಷಿ ಬದುಕಿನ ಅನುಭವಗಳನ್ನು ನಮ್ಮ ಕೇಳುಗರೊಂದಿಗೆ ವಿವರವಾಗಿ ಹಂಚಿಕೊಂಡ್ರಿ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ತೆ. ಇದುವರೆಗೂ ನಮ್ಮ ನಿಲಯದಿಂದ ಪ್ರಸಾರವಾದ ಕಿಸಾನ್ವಾಣಿ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಬದುಕಿನ ಅನುಭವಗಳ ಕುರಿತು ಬೆಂಗಳೂರು ಕೃಷಿ ವಿಶ್ವವಿದ್ಯಾನಿಲಯ ಕೃಷಿ ಮೇಳದ ಅಂಗವಾಗಿ ನೀಡುವ 2021ನೇ ಸಾಲಿನ ತಾಲೂಕು ಮಟ್ಟದ ಯುವ ರೈತ ಪುರಸ್ಕಾರಕ್ಕೆ ಭಾಜನರಾಗಿರುವ ಆಲೂರು ತಾಲೂಕಿನ ಹಳೆಹಾಲೂರು ಗ್ರಾಮದ ಕೃಷಿಕ ಮೊಹಮ್ಮದ್ ಹುಸೇನ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಅರಕಲಗೂಡು ವಿ ಮಧುಸೂದನ್. हर जोखिम से निकल कर फसल आए सुरक्षित हो जाए फसल बीमा से हर किसान अब आत्मनिर्भर हो जाए संकट के समय प्रधानमंत्री फसल बीमा योजना किसानों के लिए वरदान है अब सूखा पड़े या बाढ़ आ जाए कोई डर नहीं अब ओले पड़े या कीट पतंगे फसल खा जाए कोई फिक्र नहीं बुआई से फसल कटाई तक हर जोखिम का दावा न्यूनतम प्रीमियम पर अधिकतम भुगतान का वादा योजना से हर साल जुड़ रहे हैं 5 करोड़ से ज्यादा किसान अब आपकी है बारी नजदीकी कृषि कार्यालय सहकारी समिति बैंक शाखा अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण फसल बीमा पोर्टल या फसल बीमा ऐप द्वारा भी कराया जा सकता है पंजीकरण प्रधानमंत्री फसल बीमा योजना आपकी फसलों का संपूर्ण सुरक्षा कवच कृषि एवं किसान कल्याण मंत्रालय भारत सरकार ಇದು ಇಂದಿನ ಕಿಸಾನ್ ವಾಣಿ. ಮತ್ತೊಮ್ಮೆ ಎಲ್ಲಾ ರೈತ ಬಾಂಧವರಿಗೂ ಹಾಗೂ ಆತ್ಮೀಯ ಕೇಳುಗರೆಲ್ಲರಿಗೂ ಧನ್ಯವಾದಗಳು. ನೂರ 2.2 ಮೆಗಾಹರ್ಟ್ಸ್ ಗಳಲ್ಲಿ ಇದು ನಿಮ್ಮ ಮೆಚ್ಚಿನ ಆಕಾಶವಾಣಿ ಹಾಸನ ಎಫ್ಎಂ ಕೇಂದ್ರ. ಈಗ ಕೇಳಿ ನಮ್ಮ ನಿಲಯದಿಂದ ಇನ್ನು ಮುಂದೆ ಹಾಗೂ ನಾಳೆ ಪ್ರಸಾರವಾಗುವ ಕಾರ್ಯಕ್ರಮಗಳ ಮುನ್ನೋಟ. ಇನ್ನು ಮುಂದೆ 6:20 ಗಾನಾಂತರಂಗ, ಜನಪ್ರಿಯ ಹಾಡುಗಳ ಹಿಂದಿನ ರೋಚಕ ಕಥೆ, ಪ್ರಸ್ತುತಿ ಎಂ ಶಿವಕುಮಾರ್. 6:51 ಗಾನಯಾನ, 7:45 ಸಮಾಚಾರ ದರ್ಶನ, ರಾತ್ರಿ 9:00 ಯುವವಾಣಿಯಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ಕುರಿತು ಮಾತನಾಡುತ್ತಾರೆ ಹಿರಿಯೂರಿನ ಶಿಕ್ಷಕಿ ಎನ್ ಹೇಮಲತಾ. ನಂತರ ಹಿರಿಯೂರು ತಾಲೂಕು ರಂಗೇನಹಳ್ಳಿಯ ಯುವ ಪ್ರತಿಭೆಯಿಂದ ಸಣ್ಣ ಕತೆ ಹಾಗೂ ಕವನ ವಾಚನ ಬಿತ್ತರವಾಗುವುದು. 9:30 ದೆಹಲಿ ಕೇಂದ್ರದಿಂದ ರಾಷ್ಟೀಯ ಸಂಗೀತ ಕಾರ್ಯಕ್ರಮ, ಇದರಲ್ಲಿ ಉಮಾಶಂಕರ್ ಮಿಶ್ರಾ ಅವರ ಸಿತಾರ್ ವಾದನ ಕೇಳಬಹುದು. ಇನ್ನು ನಾಳಿನ ಪ್ರಸಾರದಲ್ಲಿ 6:05 ಚಿಂತನ, ಪರಮೇಶ್ವರಯ್ಯ ಸೊಪ್ಪಿಮಠ ಅವರಿಂದ. 6:20 ಶುಭೋದಯ ಕರ್ನಾಟಕ. 6:40 ಸಾವಯವ ಮಾತುಕತೆ ಬಾನುಲಿ ಸರಣಿ, ಪ್ರಸ್ತುತಿ ಆ ಶ್ರೀ ಆನಂದ, ಪ್ರಾಯೋಜಕರು ಸಾವಯವ ಕೃಷಿ ಮಿಷನ್, ಕೃಷಿ ಇಲಾಖೆ, ಕರ್ನಾಟಕ ಸರ್ಕಾರ. 6:50 ರೈತರಿಗೆ ಸಲಹೆ. 7:15 ಭಾವಗೀತೆಗಳನ್ನು ಕೇಳಬಹುದು. 7:45 ಪ್ರಾಯೋಜಿತ ಕಾರ್ಯಕ್ರಮ ನಿತ್ಯ ವಿಜ್ಞಾನ, ಪ್ರಾಯೋಜಕರು ಕರ್ನಾಟಕ ವಿಜ್ಞಾನ ಮತ್ತು ತಂತ್ರಜ್ಞಾನ ಪ್ರೋತ್ಸಾಹಕ ಸಮಿತಿ. 7:50 ಸವಿಗಾನ. 9:00 ನಮ್ಮ ನಿಲಯದಿಂದ ಹೇಮಕೂಟ, ನೇರ ಫೋನಿನ್ ಕಾರ್ಯಕ್ರಮ, ವಿಷಯ ತಾನೆಂದು ಬಗೆದರೆ ಮಾನವ, ಬೇರೊಂದು ಬಗೆಯುವುದು ದೈವ. 9:30 ಭಾರತದ ಸ್ವಾತಂತ್ರ್ಯ ಅಮೃತ ಮಹೋತ್ಸವ ವಿಶೇಷ ಕಾರ್ಯಕ್ರಮ ಸರಣಿ, ಸ್ವಾತಂತ್ರ್ಯದ ಪಯಣ ಆಕಾಶವಾಣಿಯೊಂದಿಗೆ. 9:40